ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್, ಮುದು ಪೆನ್ಷನ್, ಮುದು ಪೆನ್ಷನ್, ಮುದು ಪೆನ್ಷನ್, ನಾ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವ ಕುರಿತು ಸಿದ್ದಾಪುರದ ಬೆನಕ ಅಶೋಕ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬೆನಕ ಅಶೋಕ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಜೇನು ಕೃಷಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚು ಹೊಂದಾಣಿಕೆ ಆಗುವಂತಹದ್ದು, ಇಲ್ಲಿಗೆ ಪರಿಸರಕ್ಕೆ ಪೂರಕವಾಗಿರುವಂತಹ ಒಂದು ಉದ್ಯಮ ಇದು. ಹೇಗಿದೆ ಒಂದು ಸದ್ಯದ ಪರಿಸ್ಥಿತಿ? ಇವಾಗ ಸರ್, ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜೇನು ಕೃಷಿ ನಶಿಸಿ ಹೋಗ್ತಾ ಇದೆ. ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಇವಾಗ ನಮ್ಮ ಭಾಗದಲ್ಲಿ ಅಡಿಕೆ ಬೆಳೆ ಜಾಸ್ತಿ ಬೆಳೀತಾರೆ, ಅದಕ್ಕೋಸ್ಕರ ಇವಾಗ ಅಡಿಕೆ ಮಿಳ್ಳೆ ಉದುರುವಂತ ಸ್ಪ್ರೇ ಹೊಡೆಯೋದ್ರಿಂದ ಜೇನಿಗೆ ಭಾರಿ ಕಾಡು ಜೇನಿಗೆ ಹಾನಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ರೈತರು ಪಾಲಿನೇಷನ್ ಪರಾಗಸ್ಪರ್ಶಕ್ಕಾಗಿ ಜೇನು ಪೆಟ್ಟಿಗೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಸಾಕಬೇಕಾಗ್ತದೆ. ಇಲ್ಲಾಂದ್ರೆ ಅವ್ರು ಎಷ್ಟೇ ಮರದ ಆರೋಗ್ಯವನ್ನು ನೋಡ್ಕೊಂಡ್ರು ಪಾಲಿನೇಷನ್ ಆಗ್ಲಿಲ್ಲ ಅಂದ್ರೆ ಫಸಲು ಕಡಿಮೆ ಆಗ್ತದೆ ಸರ್. ಮೇನ್ ಪ್ರಾಬ್ಲಮ್ ಅದೇ ಇದೆ ಈ ಏರಿಯಾದಲ್ಲಿ ಸರ್. ಈಗ ಕಳೆದ ಒಂದು 50-100 ವರ್ಷಗಳಿಗೆ ಹೋಲಿಸಿ ನೋಡಿದಾಗ ಇತ್ತೀಚಿನ ಒಂದು ಬೆಳವಣಿಗೆಗಳು ಏನೇನು ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ? ಇವಾಗ 4-5 ವರ್ಷದ ಈ ಕಡೆ ಸರ್, ಜನ ಜೇನು ಕೃಷಿಗೆ ಜಾಸ್ತಿ ಪ್ರಮಾಣದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಜನರಿಗೂ, ಜೇನು ಕೃಷಿ ಇರ್ಲಿಲ್ಲ ಅಂದ್ರೆ ನಮ್ದು ಯಾವುದೇ ಬೆಳೆ ಬೆಳೆಯಕ್ ಆಗ್ಲಿ ಆಗೋದಿಲ್ಲ, ಒಂದು 20-30% ಬೆಳೆ ಕಡಿಮೆ ಆಗ್ತದೆ. ಆ ನಂತರ ಈಗ ಕುಂಬಳ ಜಾತಿ ಬಳ್ಳಿ ಇರ್ತದಲ್ಲ, ಅದರಲ್ಲಿ 100% ಈ ಜೇನು ಪಾಲಿನೇಷನ್ ನಿಂದ ಇದ್ದೇ ಇರ್ತದೆ. ಮೇನ್ ಕಾಯಿ ಕಚ್ಚಬೇಕು ಅಂದ್ರೆ ಜೇನು ಪಾಲಿನೇಷನ್ ಬೇಕೇ ಬೇಕಾಗಿರ್ತದೆ, ಅವಶ್ಯಕತೆ ಇರ್ತದೆ ಸರ್. ಈಗ 2000 ಆಸುಪಾಸಿನಲ್ಲಿ ಈ ಥೈಸೈಕ್ ಬ್ರೋಡ್ ಎನ್ನುವಂತ ಒಂದು ಕಾಯಿಲೆ ಬಂತು, ಇದರ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ? ಏನೋ ಸರ್, ಈ ವೈರಸ್ ಕಾಣಿಸಿಕೊಂಡ ತಕ್ಷಣ ಯಾವ ಬಾಕ್ಸ್ ಅಲ್ಲಿ ಇರ್ತದೆಯೋ ಆ ಬಾಕ್ಸ್ ಅನ್ನ ತಕ್ಷಣ ನಮಗ್ ಗೊತ್ತಾದ ತಕ್ಷಣ ನಾವು ನೆಕ್ಸ್ಟ್ ಯಾವುದೇ ಬಾಕ್ಸ್ ಅನ್ನು ಮುಟ್ಟದೆ ಆ ಬಾಕ್ಸ್ ಅನ್ನ ಅವತ್ತೇ ನೈಟ್ ಬೇರೆ ಪ್ರದೇಶಕ್ಕೆ ಶಿಫ್ಟ್ ಮಾಡ್ತೀವಿ ಫಸ್ಟ್ ಇಂದಾಗಿ. ಆ ನಂತರ ನಾವು ಸ್ಯಾನಿಟೈಸರ್ ಯೂಸ್ ಮಾಡಿ ನೆಕ್ಸ್ಟ್ ಬಾಕ್ಸ್ ಅನ್ನ ನೋಡ್ಕೊಳ್ತಾ ಹೋಗ್ತೀವಿ. ಜೇನು ಕೃಷಿಯಲ್ಲಿ ಥೈಸಕ್ ಬ್ರೂಡ್ ಅನ್ನೋದು ಸರ್ ಮೇನ್ ಪ್ರಾಬ್ಲಮ್ ಇರುವಂತದ್ದು. ಏನು ಅಂದ್ರೆ, ಒಂದು ನಾವು ಬಾಕ್ಸ್ ಅಲ್ಲಿ ತೈಸಾಕ್ ಬ್ರೂಡ್ ಇದೆ, ಆ ಬಾಕ್ಸ್ ನಾವು ಚೆಕ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ನಾವು ಎಷ್ಟು ಬಾಕ್ಸ್ ಅನ್ನ ಮುಟ್ತಾ ಹೋಗ್ತೀವೋ ಆ ಬಾಕ್ಸ್ ಗೆಲ್ಲ ಸ್ಪ್ರೆಡ್ ಆಗ್ತದೆ, ಹರಡ್ತಾ ಹೋಗ್ತದೆ. ಅದು ಮೇನ್ ಪ್ರಾಬ್ಲಮ್ ಇದೆ ಸರ್. ಈಗ ಒಂದು ಬಾಕ್ಸ್ ಅಲ್ಲಿ ಕಾಣಿಸ್ಕೊಂಡ್ರೆ ನಾವು ಎಲ್ಲಾ ಬಾಕ್ಸ್ ಗೂ ನಾವೇ ಸ್ಪ್ರೆಡ್ ಮಾಡ್ದಂಗ ಆಗ್ತದೆ ಸರ್. ನೋಡಿದ್ರೆ ಅದನ್ನ ನೋಡಿದ ತಕ್ಷಣ ನಾವು ಅದನ್ನ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡೆ ನೆಕ್ಸ್ಟ್ ಬಾಕ್ಸ್ ಮುಟ್ಬೇಕಾಗ್ತದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಈಗ ಸರ್? ನಮ್ಮ ಭಾಗದಲ್ಲಿ ಕೆಲವೊಂದೊಂದು ಕಡೆ ಒಂದು ಬಾಕ್ಸ್ ಬರ್ತದೆ, ನೆಕ್ಸ್ಟ್ ನಾವು ಅದನ್ನ ಬಂದಿರುವಂತ ಪ್ರಮಾಣ ಕಡಿಮೆ ಇದೆ ಸರ್. ನಮ್ಮ ಏರಿಯಾದಲ್ಲಿ ಆತರ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಇಲ್ಲಿವರೆಗೆ. ನೆಕ್ಸ್ಟ್ ನೋಡ್ಬೇಕು ಸರ್. ಈಗ ನೈಸರ್ಗಿಕವಾಗಿ ಸಾಕಷ್ಟು ಏರುಪೇರು ಆಗುವುದನ್ನ ನೋಡ್ತೀವಿ, ಮಳೆಯ ಒಂದು ಪ್ರಮಾಣದಲ್ಲಾಗಬಹುದು ಅಥವಾ ಡಿಸ್ಟ್ರಿಬ್ಯೂಷನ್ ಅಲ್ಲಾಗಬಹುದು ಸಾಕಷ್ಟು ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ, ಇದರಿಂದಾಗಿ ಜೇನು ಕೃಷಿಗೆ ಏನಾದರೂ ಹಾನಿ ಉಂಟಾಗಿದೆಯಾ? ಹೌದು ಸರ್. ಇವಾಗ ನ್ಯಾಚುರಲ್ ಆಗಿ ಫಾರೆಸ್ಟ್ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೂ ಆಗ್ತಾ ಇಲ್ಲ ಸರ್. ಇವಾಗ ಮಳೆನೂ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇವಾಗ ಜೇನು ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ಕಡಿಮೆ ಆಗಿದೆ. ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ಇರುವಂತ ಪಾಲಿನೇಷನ್ ಪ್ರಮಾಣನೂ ಕಡಿಮೆ ಆಗ್ಬಿಟ್ಟಿದೆ. ಇವಾಗ ಫಾರೆಸ್ಟ್ ಅಲ್ಲಿ ಜೇನು ಇದ್ರೆ ಮಾತ್ರ ಫಾರೆಸ್ಟ್ ಅಲ್ಲಿರುವಂತ ಗಿಡಗಳು ಪಾಲಿನೇಷನ್ ಆಗಿ ಅದರಿಂದ ನೆಕ್ಸ್ಟ್ ಸೀಡ್ಸ್ ರೆಡಿ ಆಗ್ತದೆ, ಇಲ್ಲ ಅಂದ್ರೆ ಇದರಿಂದ ಪ್ರಾಬ್ಲಮ್ ಇದೆ ಸರ್. ಈಗ ವೈಜ್ಞಾನಿಕವಾದ ಜೇನು ಕೃಷಿಯನ್ನ ಮಾಡಬೇಕಿದ್ರೆ ವಿಶೇಷವಾಗಿ ಪಾಲು ಮಾಡುವಂತಹದ್ದು, ಹೊಸ ಕುಟುಂಬಗಳ ಅಭಿವೃದ್ಧಿ ಮಾಡುವಂತಹದ್ದು ಒಂದು ಕೆಲಸ. ಇದರ ಬಗ್ಗೆ ಹೇಳಿದ್ರೆ ಒಂದು ಸೂಕ್ಷ್ಮ ವಿಚಾರಗಳು ಏನೇನು, ಯಾವ ರೀತಿ ಪಾಲು ಮಾಡಬೇಕು, ಯಾವ ಕುಟುಂಬವನ್ನ ಪಾಲು ಮಾಡಬೇಕು, ಪಾಲು ಮಾಡುವಂತಹ ಒಂದು ಸೀಸನ್ ಯಾವಾಗ, ಹೀಗೆಲ್ಲ. ಇವಾಗ ಸರ್ ಮಳೆಗಾಲ ಮುಗಿದ ನಂತರ ಮಳೆಗಾಲದಲ್ಲಿ ನಾವು ಆಹಾರವನ್ನು ಅಂದ್ರೆ ಶುಗರ್ ಫೀಡ್ ಸಕ್ಕರೆ ಪಾಕ ಕೃತಕ ಆಹಾರವನ್ನು ಕೊಟ್ರೆ ಅವಾಗ ಮಳೆ ಮುಗಿದ ಒಂದು ತಿಂಗಳಲ್ಲಿ ಗಂಡು ನೊಣ ಕಾಣಿಸ್ಕೊಳ್ತದೆ ಗೂಡಲ್ಲಿ. ಗಂಡು ನೊಣ ಕಾಣಿಸ್ಕೊಳ್ತು ಅಂದ್ರೆ ಆ ಗೂಡು ನೆಕ್ಸ್ಟ್ ಡಿವೈಡ್ ಮತ್ತೊಂದು ಪಡೆ ಪಾಲು ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ನಮ್ ಅದು ಸೂಚನೆ ಆಗ್ತದೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಒಳ್ಳೆ ಒಂದು ಚೆನ್ನಾಗಿ ಇಳುವರಿ ಮತ್ತೆ ಕೆಲಸ ಮಾಡುವಂತದ್ದು ಒಳ್ಳೆ ನಮ್ಗೆ ವರ್ಕ್ ಮಾಡ್ಲಿಕ್ಕೂ ಚೆನ್ನಾಗಿರುವಂತಹ ಜೇನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಜೇನಿನಲ್ಲಿ ರಾಣಿ ಶೆಲ್ನ ರೆಡಿ ಮಾಡ್ಕೋತೀವಿ. ಅದು ಹೇಗೆ ಅಂದ್ರೆ ಈಗ 8 ಫ್ರೇಮಿನ ಬಾಕ್ಸ್ ಅಲ್ಲಿ ರಾಣಿ ಇದೆ, ಅದರಲ್ಲಿ 3 ಫ್ರೇಮ್ನ ರಾಣಿನ ಎಕ್ಸ್ಟ್ರಾ ತಗೊಂಡೋಗ್ತೀವಿ, ಬೇರೆ ಕಡೆ ಇಡ್ತೀವಿ. ಯಾಕಂದ್ರೆ ನಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಶೆಲ್ ಬೇಕಾಗಿರುವ ಅವಶ್ಯಕತೆ ಇರ್ತದೆ. ಅವಾಗ 5 ಫ್ರೇಮ್ ಅಲ್ಲಿ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಶೆಲ್ ರೆಡಿ ಮಾಡ್ತದೆ. ಅವಾಗ ಏನಾಗುತ್ತೆ, ನಾವು 8 ದಿನಕ್ಕೆ ನಾವು ನೋಡ್ತೀವಿ ಯಾವ್ಯಾವ ಶೆಲ್ ಯಾವ ಪ್ರಮಾಣದಲ್ಲಿ ರೆಡಿ ಇದೆ, ನಮ್ಗೆ ಎಷ್ಟು ಸಿಗ್ತದೆ ನೆಕ್ಸ್ಟ್ ಡಿವೈಡ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಆ ನಂತರ ಎಕ್ಸ್ಟ್ರಾ ಉಳಿದಿರೋ ಬಾಕ್ಸ್ ಅಲ್ಲಿ ಫ್ರೇಮ್ 3 ಫ್ರೇಮ್ ಡಿವೈಡ್ ತೆಗೆದು ಆ ನಂತರ ನಾವು ಬೇರೆ ಈ ಶೆಲ್ ನ ಕಟ್ ಮಾಡಿ ಕೊಡ್ತೀವಿ. ಅದು 1-2 ದಿನದಲ್ಲಿ ಓಪನ್ ಆಗಿ ಬರ್ತದೆ ರಾಣಿ. ಆ ಓಪನ್ ಆಗಿ ಬಂದಿರೋ ರಾಣಿ ಮೇನ್ ಪ್ರೊಸೆಸಿಂಗ್ ಇದೆ ಸರ್. ಮೇನ್ ಓಪನ್ ಆಗಿ ಬಂದ ತಕ್ಷಣ ರಾಣಿ 3-4 ದಿನಕ್ಕೆ ಸಂಜೆ 4:30 ನಂತರ 5 ಗಂಟೆ ಈ ಒಂದು ಸಮಯದಲ್ಲಿ ಮೀಟಿಗೆ ಹಾರುತ್ತೆ. ನ್ಯಾಚುರಲ್ ರಾಣಿ ಹಾರಾಟ ಸಂಜೆ ಟೈಮು, ಅದು ಬಾಕ್ಸ್ ಅಲ್ಲಿ ಗಂಡು ನೋಡೋದು ಮೀಟ್ ಆಗಲ್ಲ, ಹೊರಗಡೆನೆ ಗಾಳಿಯಲ್ಲಿ ಮೀಟ್ ಆಗ್ತದೆ. ಆ ಮೀಟ್ ಆಗುವ ಮೂಮೆಂಟ್ ಅಲ್ಲಿ ಯಾವುದೇ ಒಂದು ಪಕ್ಷಿ ಅಥವಾ ಒಂದು ಬಲೆಗೆ ಸಿಕ್ಕಿದ್ರೆ ರಾಣಿ ಹೋಯ್ತು ಸರ್. ಆ ನಂತರ ರಾಣಿನ ಗಾಳಿಯಲ್ಲಿ ಗಂಡು ನೋಣ ಮೀಟ್ ಆಗ್ತದೆ. ಆ ಗಂಡು ನೋಣ ಮೀಟ್ ಆದ ತಕ್ಷಣ ಗಂಡು ನೋಣ ಸತ್ತು ಬೀಳ್ತದೆ. ಅದು ನ್ಯಾಚುರಲ್ ಪ್ರಕ್ರಿಯೆ ಸರ್. ಆ ನಂತರ ಅದು ಟೋಟಲ್ ಆಗಿ ಗಂಡು ನೋಣ ಮೀಟ್ ಆಗಿ ನೆಕ್ಸ್ಟ್ ಇದೇ ಬಾಕ್ಸ್ ಗೆ ವಾಪಸ್ ಬಂದ್ರೆ ಅಲ್ಲಿ ಸಕ್ಸಸ್ ಸರ್. ಆ ನಂತರ ಇಲ್ಲಿ ಮರಿಯ ಪ್ರಮಾಣ ಇಲ್ಲದೆ ಇದ್ರೆ ಆ ಹೊಸತಾಗಿ ಬಂದಿರುವಂತ ರಾಣಿ ಮೀಟ್ ಆಗಿರೋ ನೆಕ್ಸ್ಟ್ ಗೂಡ್ನೇ ಬಿಟ್ಟು ಓಡೋಗ್ಬಿಡ್ತದೆ. ಇಲ್ಲಿ ಸಾಕಷ್ಟು ಮರಿ ಪ್ರಮಾಣ ಆಹಾರ ಮತ್ತೆ ಯಾವುದು ಇರುವೆಗಳ ಕಾಟ ಇರದೇ ಇದ್ರೆ ಮತ್ತೆ ಪಕ್ಷಿಗಳ ಕಾಟ ಇರಲಿಲ್ಲ ಅಂದ್ರೆ ಕ್ಲಿಯರ್ ಆಗಿ ಗೂಡು ಸಕ್ಸಸ್ ಆಗ್ತದೆ, ಇಲ್ಲ ಅಂದ್ರೆ ಫೇಲ್ ಆಗ್ತದೆ. ಈಗ 8 ಫ್ರೇಮ್ ಇರುವಂತಹ ಒಂದು ಜೇನು ಕುಟುಂಬದಿಂದ ವರ್ಷಕ್ಕೆ ಎಷ್ಟು ಪಾಲು ಮಾಡಬಹುದು? ಅದೇನಾಗತ್ತೆ ಅಂದ್ರೆ ನಾವು 8 ಫ್ರೇಮ್ ಬಾಕ್ಸ್ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪಾಲು ತೆಗಿಬೇಕು ಅಂದ್ರೆ ಹಳೆ ರಾಣಿನ ಇಲ್ಲೇ ಇಟ್ಕೊಳ್ಬೇಕು ಮೂಲ ಬಾಕ್ಸ್ ಅಲ್ಲೇ. 3 ಫ್ರೇಮ್ ಇಂದ ಡಿವೈಡ್ ಒಂದೊಂದು ತಿಂಗಳಿಗೆ ಒಂದೊಂದು ಸೆಟ್ ಎತ್ಕೊಳ್ತಾ ಹೋಗ್ಬೇಕು. ನಾವು ಯಾವ ರೀತಿ ಯಾವ ಪ್ರಮಾಣದಲ್ಲಿ ಆಹಾರ ಕೊಡ್ತೀವೋ ಆ ಪ್ರಮಾಣದಲ್ಲಿ ಗೂಡಲ್ಲಿ ಹುಳ ಉತ್ಪತ್ತಿಯಾಗಿ ಮೇಣ ರೆಡಿ ಮಾಡಿ ಎರಡಟ್ ಕಟ್ತಾ ಇದೆ ಜೇನು. ಅಂದ್ರೆ ಈಗ 3 ಫ್ರೇಮ್ ಅನ್ನ ನೀವು ಬೇರೆ ಪೆಟ್ಟಿಗೆ ಸ್ಥಳಾಂತರ ಮಾಡಿದ ನಂತರ ಇದಕ್ಕೆ ಫ್ರೇಮ್ ಹಾಕೊಡ್ತೀವಿ ಸರ್. ಖಾಲಿ ಫ್ರೇಮ್ ನ ಹಾಕೊಡ್ತೀವಿ, ಅದಕ್ಕೆ ಫೌಂಡೇಶನ್ ಶೀಟ್ ಅಂತ ಜಸ್ಟ್ ಒಂದು 1/2 ಇಂಚ್ ಮೇಣದ ಹಾಳೆನ ಕೊಡ್ತೀವಿ ಸರ್. ಅವಾಗ ಅದು ನೇರವಾಗಿ ರಟ್ ಕಟ್ಟಬೇಕು ಅಂತ ಹೇಳಿ ಫೌಂಡೇಶನ್ ಶೀಟ್ ಹಾಕೊಡ್ತೀವಿ ಸರ್. ಏರಿಯನ್ನ ಕಟ್ತದ ತಕ್ಷಣ ಕಟ್ತದೆ ಅದು. ಆಹಾರ ಏನಂದ್ರೆ ಸರ್, 1 ಕೆಜಿ ಮೇಣ ಉತ್ಪತ್ತಿ ಮಾಡಬೇಕು ಅಂದ್ರೆ 8 ಕೆಜಿ ಪ್ರಮಾಣದಷ್ಟು ಜೇನುತುಪ್ಪ ಬೇಕಾಗ್ತದೆ. ಅದು ಜೇನು ಹುಳಗಳು ಮೇಣದ ಗ್ರಂಥಿ ಅದರ ಹೊಟ್ಟೆಯ ಕೆಳಭಾಗದಲ್ಲಿ ಇರ್ತದೆ, ಅದರಿಂದ ಮೇಣ ಉತ್ಪತ್ತಿ ಮಾಡ್ತದೆ. ಮೇಣ ಬಂದಿರೋದನ್ನ ಏರಿ ಕಟ್ತದೆ, ರಟ್ಟನ್ನ ಕಟ್ತದೆ. ಆಮೇಲೆ ಇಂತ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಕೃತಕ ಆಹಾರ ಕೊಡಬೇಕಾಗ. ಹೌದು ಸರ್, ಜೇನಿಗೆ ಆಹಾರ ನಾವು ಈಗ ಜಾಸ್ತಿ ಪ್ರಮಾಣದಲ್ಲಿ ಜೇನಿದೆ ಅಂದ್ರೆ ಆಹಾರ ಕೊಡ್ಲೇಬೇಕಾಗ್ತದೆ ಸರ್. ಈ ಗೂಡನ್ನ ನಾವು ನೋಡ್ತೀವಿ, ಆಹಾರ ಯಾವತ್ತು ಸ್ಟಾಕ್ ಇರಲೇಬೇಕು ಜೇನಲ್ಲಿ, ಇಲ್ಲ ಅಂದ್ರೆ ಗೂಡು ಡೆವಲಪ್ಮೆಂಟ್ ಕಡಿಮೆ ಆಗ್ತದೆ, ಅಭಿವೃದ್ಧಿ ಆಗಲ್ಲ. ಅದಕ್ಕೋಸ್ಕರ ಜೇನಿಗೆ ಆಹಾರ ಕೊಡ್ಲೇಬೇಕಾಗ್ತದೆ ಸರ್. ಇವಾಗ ನ್ಯಾಚುರಲ್ ಫಾರೆಸ್ಟ್ ಅಲ್ಲ ಆದ್ರೆ ಒಂದು 50 ಮೀಟರ್ಗೆ, ಒಂದು 100 ಮೀಟರ್ಗೆ, 200 ಮೀಟರ್ಗೆ ಒಂದೊಂದು ಜೇನು ಇರ್ತದೆ. ಈಗ ನಮ್ದು ಹಾಗಿಡ್ಲಿಕ್ಕೆ ಆಗಲ್ಲ, ಒಂದು 40-50 ಅಡಿ ಒಂದು ಏರಿಯಾದಲ್ಲಿ ಇಟ್ಟಿರ್ತೀವಿ. ಹಾಗೇನಾಗತ್ತಂದ್ರೆ ಇಲ್ಲಿನ ಒಂದು ಏರಿಯಾದಲ್ಲಿ ಇರುವಂತ ಆಹಾರನೇ ಕಲೆಕ್ಟ್ ಮಾಡ್ತದೆ. ಆನಂತರ ಸರ್, ಒಂದು ಜೇನು ಕುಟುಂಬ 1 ಕಿಲೋಮೀಟರ್ ಅಂದ್ರೆ 1.5 ಕಿಲೋಮೀಟರ್ ವರೆಗೆ ಹುಳ ಹೋಗ್ತದೆ ಆಹಾರ ತಗೋಬರ್ಲಿಕ್ಕೆ. ಆ ಡಿಸ್ಟೆನ್ಸ್ ಮೇಲೆ, ಆ ದೂರದ ಮೇಲೆ ನಾವು ಬೇರೆ ಬೇರೆ ಏರಿಯಾದಲ್ಲಿ ಬಾಕ್ಸ್ ಇಡ್ತೀವಿ ಸರ್. ನಮ್ಮ ಏರಿಯಾದಲ್ಲಿ ಒಂದು ಬಾಕ್ಸ್ ಇಡಬೇಕು ಅನ್ನೋ ಪ್ಲೇಸ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ 1 ಕಿಲೋಮೀಟರ್ ಆ ಕಡೆನೆ ಇಡ್ತೀವಿ ನೆಕ್ಸ್ಟ್ ಬಾಕ್ಸ್. ಈಗ ಒಂದು ಕುಟುಂಬದಿಂದ 3 ಫ್ರೇಮ್ ಅನ್ನು ತಕ್ಕೊಂಡು ಪ್ರತ್ಯೇಕವಾದಂತಹ ಇನ್ನೊಂದು ಹೊಸ ಕುಟುಂಬವನ್ನು ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆ ಕುಟುಂಬದ ಒಂದು ನಿರ್ವಹಣೆ ಅಂದ್ರೆ ಹೇಗೆ? ಆ ಜೇನು ಪೆಟ್ಟಿಗೆ ಎಷ್ಟು ದೂರ ಸಾಗಿಸಬೇಕು, ಮತ್ತೆ ಇದರ ನಿರ್ವಹಣೆ ಅಂದ್ರೆ ಹೇಗೆ? ಈಗ ಒಂದು ಕುಟುಂಬವನ್ನು ಡಿವೈಡ್ ಮಾಡಿ ಅದನ್ನ ಒಂದು ಕಿಲೋಮೀಟರ್ ದೂರ ಇಡಬೇಕಾಗ್ತದೆ. ಯಾಕಂದ್ರೆ ಆ ಏರಿಯಾದ ವಾತಾವರಣ, ಕುಟುಂಬದಲ್ಲಿರುವಂತ ವರ್ಕರ್ ಕೆಲಸಗಾರಗಳಿಗೆ ಪರಿಚಯ ಇರುವುದರಿಂದ ನೆಕ್ಸ್ಟ್ ಮೂಲಗೂಡಿಗೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾವು ಹೊರಗಡೆ ದೂರದಲ್ಲಿ ಇಡಬೇಕಾಗ್ತದೆ. ಆ ನಂತರ ನಾವು ಅದಕ್ಕೆ ಕೃತಕ ಆಹಾರ ಕೊಡಬೇಕಾಗ್ತದೆ. ಯಾಕಂದ್ರೆ ಈಗ ಡಿವೈಡ್ ಮಾಡಿರುವಂತ ಜೇನು ಹುಳಗಳು ಇರ್ತದೆ ಅಲ್ಲ, ಅದು ರಾಣಿ ಇರಲ್ಲ. ಅವಾಗ ರಾಣಿ ಇರಲಿಲ್ಲ ಅಂದ್ರೆ ಕೆಲಸವನ್ನು ನಿಧಾನ ಮಾಡ್ತದೆ, ಅವಾಗ ಆಹಾರದ ಅವಶ್ಯಕತೆ ಇರ್ತದೆ. ಇಲ್ಲಾಂದ್ರೆ ಗೂಡಲ್ಲಿ ಇರುವಂತ ಆಹಾರ ಎಲ್ಲ ಖಾಲಿ ಆಗ್ತದೆ. ಅದೊಂದು ಸಮಸ್ಯೆ ಇದೆ ಸರ್. ಸರ್, ಈಗ ಜೇನು ಕುಟುಂಬವನ್ನ ಪ್ರತ್ಯೇಕ ಮಾಡಿ ನೀವು ಹೊಸ ಒಂದು ಜೇನು ಕುಟುಂಬವನ್ನ ಮಾಡಿದ್ರಿ. ಈ ಜೇನು ಪೆಟ್ಟಿಗೆಯ ಬಗ್ಗೆ ಹೇಳಿಗ, ಅದರ ಒಂದು ಉತ್ಪಾದನೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಅದರ ಒಂದು ಯೂನಿಟ್ ಅನ್ನ ಹಾಕೊಂಡಿದ್ರಿ, ಈ ಬಗ್ಗೆ ಹೇಳಿ. ಈಗ ಸರ್, ಜೇನು ಪೆಟ್ಟಿಗೆ ಅಂದ್ರೆ ಸರ್, ಇವಾಗ ಅದನ್ನ ಒಂದೇ ಬಾಕ್ಸ್ ಮಾಡ್ಲಿಕ್ಕೆ ಯಾವತ್ತೂ ಆಗಲ್ಲ ಸರ್. ಅದರದ್ದು ಮೇನ್ ಪ್ರಾಬ್ಲಮ್ ಅಂದ್ರೆ ಸರ್, ಈಗ ಒಂದು ಮರವನ್ನು ಕಟಿಂಗ್ ಮಾಡಿ ಆ ಮರದ 1 ಇಂಚ್ ಹಲಿಗೆ ತೆಗಿಬೇಕಾದ್ರೆ 3-4 ಹಲಿಗೆ ತೆಗೆದ್ರೆ ಒಂದು ಹಲಿಗೆ ಅಷ್ಟು ವೇಸ್ಟ್ ಆಗ್ತದೆ ನಾಟ ಟೋಟಲ್ ಆಗಿ. ಅವಾಗ ನಾವು 1 ಇಂಚ್ ದಪ್ಪದ ಮರ ಸೆಲೆಕ್ಟ್ ಮಾಡ್ಕೊಂಡು, ಒಳ್ಳೆ ಕಾಡುಜಾತಿ ಮರವನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಬಾಕ್ಸ್ ರೆಡಿ ಮಾಡ್ತೀವಿ ಸರ್. ಈಗ ಯಾವ ಮರ ಒಳ್ಳೇದು? ಯಾವ ಮರ ಅಂದ್ರೆ ಸರ್, ಫಾರೆಸ್ಟ್ ಅಲ್ಲಿ ಇರುವಂತ ಮರ ಎಲ್ಲ ಓಕೆ ಸರ್, ಈಗ ಚೆನ್ನಾಗಿ ಬರ್ತದೆ. ಈಗ ಜೇನು ಕುಟುಂಬಕ್ಕೆ ಯಾವುದೇ ಒಂದು ಸೆಲೆಕ್ಷನ್ ಮರ ಅಂತ ಇಲ್ಲ ಸರ್, ನಾವು ನ್ಯಾಚುರಲ್ ಆಗಿ ಯಾವ್ದ್ರಲ್ಲಿ ಇರ್ತಾರೆ ಸರ್. ಈಗ ಸಾಗುವಾನಿ ರೇಟ್ ಕಾಸ್ಟ್ಲಿ ಆಗಿದೆ ಸರ್, ಒಂದು ಬಾಕ್ಸ್ ಗೆ ಒಂದು ಸೇಫ್ಟಿ 10 ಹತ್ರ ಬೇಕಾಗುತ್ತೆ ಸರ್. ನಾಟ 10 ಹತ್ರ ಅಂದ್ರೆ ಸ್ವಲ್ಪ ಅಷ್ಟು ಬೇಕಾಗ್ತದೆ. ಇವಾಗ ಸಾಗುವಾನಿ ಅಂದ್ರೆ 5,000 ವರೆಗೆ ಹೋಗಿದೆ ಈಗ ಸರ್, ಒಂದು ಸೇಫ್ಟಿಗೆ. ಈಗ 2,000ಕ್ಕೆ ಬಾಕ್ಸ್ ಕೊಡ್ಲಿಕ್ಕೆ ಆಗಲ್ಲ ಸರ್. ಈಗ ಮತ್ ನೆಕ್ಸ್ಟ್ ಅದನ್ನ ಕಟಿಂಗ್ ಮಾಡಿ ಸೆಟ್ ಮಾಡಿ ಕೊಡ್ಬೇಕು ಸರ್. ಈಗ ISI ಮಾಡೆಲ್ ಇದೆ, ಅದ್ರ ಪ್ರಕಾರನೇ ನಾವು ಬಾಕ್ಸ್ ಮಾಡ್ತೀವಿ. ಆನಂತರ ಸರ್, ಪ್ರತಿಯೊಂದು ಬಿ ಪೇಸ್ ಅಂತ ಇರ್ತದೆ ಸರ್, ಅದೇ ಸೈಜ್ ಅಲ್ಲೇ ಮಾಡ್ಬೇಕು. ಇಲ್ಲ ಅಂದ್ರೆ ಸೈಜ್ ಅಲ್ಲೇ ಡಿಫ್ರೆನ್ಸ್ ಬಂತು ಅಂದ್ರೆ, ಇವಾಗ ಒಂದು ಎರಿ ಕಟ್ಟುವಂತ ಜಾಗದಲ್ಲಿ ಮತ್ತೊಂದು ಎರಿ ಕಟ್ಬಿಡ್ತದೆ. ಆ ಗ್ಯಾಪ್ ಅಷ್ಟೇ, ಈ ಫ್ರೇಮಿನ ಗ್ಯಾಪ್ ಕಡಿಮೆ ಇದ್ರೆ ಕೆಳಗಡೆ ಹುಳ ಓಡಾಡ್ಲಿಕ್ಕೆ ಅದು ಎಷ್ಟು MM ಕೊಟ್ಟಿರ್ತಾರೋ ಅಷ್ಟೇ ಗ್ಯಾಪ್ ಅಲ್ಲಿ ಇರಬೇಕು. ಸ್ವಲ್ಪ ಫ್ರೇಮ್ ಅಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಕೆಳಗಡೆ ಅಡಿಮಣೆ ತಾಕ್ತದೆ, ಅಲ್ಲಿಂದ ಮೇಣದ ಚಿಟ್ಟೆ ಹುಳ ರೆಡಿ ಆಗ್ತದೆ. ಇದು ಎಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಸ್. ಈ ಫ್ರೇಮ್ ಅನ್ನ ಮಾಡ್ಲಿಕ್ಕೆ ಬಿದಿರು ಎಂತದ್ದನ್ನು ಉಪಯೋಗಿಸಬಹುದು, ಅಡಿಕೆ ಸಲಿಕೆಯೋ ಅಥವಾ ಬಿದಿರು? ಇಲ್ಲ ಸರ್, ಅದು ನಮ್ಮ ಏರಿಯಾದಲ್ಲಿ ಈಗ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗೋದ್ರಿಂದ ಕಷ್ಟ ಆಗ್ತದೆ ಸರ್. ಈಗ ನೆಕ್ಸ್ಟ್ ಬೇರೆಯವರಿಗೆ ಕುಟುಂಬ ಕೊಡಬೇಕು ಅಂದ್ರೂ ಅದರಿಂದ ಸಮಸ್ಯೆ ಆಗುತ್ತೆ. ಇವಾಗ ನಾವೇ ಯೂಸ್ ಮಾಡ್ಕೊಂಡು ನಾವೇ ಮಾಡ್ತೀವಿ ಅಂದ್ರೆ ಏನು ಸಮಸ್ಯೆ ಆಗಲ್ಲ, ಅದನ್ನ ಮಾಡ್ಕೋಬಹುದು ಸರ್. ಆದ್ರೆ ಪ್ರತಿ ಒಂದು ಮೊಳೆ ಹೊಡಿಬೇಕು ಅಂದ್ರು ಸರ್, ಅದಕ್ಕೆ ಆದ್ರೆ ಸೆಲೆಕ್ಷನ್ ಮೊಳೆ ಇರ್ತದೆ, 1 ಇಂಚು, 3/4 ಇಂಚು, 1/2 ಇಂಚು ಆತರ. ಇವಾಗ ಪ್ರತಿ ಒಂದು ಮೊಳೆ ನಾವು ಹೊಡಿತೀವಿ ಅಂದ್ರು ಟೋಟಲ್ ಆಗಿ ಅದಕ್ಕೆ ಹೋಲ್ ಮಾಡ್ಕೋಬೇಕು, ಒಂದ್ ಸೈಡ್ ಇಲ್ಲಾಂದ್ರೆ ಓಡೋಗ್ತದೆ. ಅದು 1/2 ಇಂಚ್ ತಿಕ್ನೆಸ್ಸಿನ ಮರನೇ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ಸುಮಾರು ಸರ್, ಒಂದು ಬಾಕ್ಸ್ ರೆಡಿ ಆಗ್ಬೇಕು ಅಂದ್ರೆ ಸುಮಾರು 60-68 ಪಾರ್ಟ್ಸ್ ಕೂಡಿಸಿದ್ರು ಒಂದು ಬಾಕ್ಸ್ ಆಗ್ತದೆ, ಜೇನು ಬಾಕ್ಸ್ ಇನ್ ಪೀಸ್ ಸರ್, ಎಲ್ಲ ಸಣ್ಣ ಸಣ್ಣ ಸಣ್ಣ ಐಟಮ್ ಸರ್. ಆಮೇಲೆ ಒಂದು ಸಾರಿ ಜೇನು ಕುಟುಂಬಗಳು ಹಾರಿ ಹೋದ್ವು ಅಂತ ಇಟ್ಕೊಳ್ಳಿ, ಆ ಹಳೆಯ ಖಾಲಿ ಪೆಟ್ಟಿಗೆ ಇರ್ತದಲ್ಲ, ಅದರ ಒಂದು ನಿರ್ವಹಣೆ ಹೇಗೆ, ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು? ಈಗ ಸರ್, ಈಗ ಒಂದು ಬಾಕ್ಸ್ ಅಲ್ಲಿ ಜೇನಿದೆ ಅಂದ್ರೆ ಆ ಬಾಕ್ಸ್ ಯಾವತ್ತೂ ಹಾಳಾಗಲ್ಲ, ಏನು ಎಕ್ಸ್ಟ್ರಾ ಪ್ರಾಬ್ಲಮ್ ಆಗಲ್ಲ. ಆ ಜೇನು ಹಾರೋದ್ ನಂತರ ಬಾಕ್ಸ್ ಅಲ್ಲಿ ಮೇಣದ ಚಿಟ್ಟೆ ಹುಳ ಆಗ್ತದೆ, ಅದರಿಂದ ಬಲೆ ಕಟ್ಟಿ ಬಾಕ್ಸ್ ಮರನೇ ತಿನ್ಬಿಡ್ತದೆ. ಕೆಲವೊಂದೊಂದು ಟೈಮ್ ಗೆದ್ಲು ಇರುವೆ ಬರ್ತದೆ, ನೆಕ್ಸ್ಟ್ ಗೆದ್ಲು ಬರ್ತದೆ. ಅದು ನಾವು ಹೇಗೆ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ಜೇನು ಹಾರೋಗಿದ ನಂತರ ಆ ಫ್ರೇಮ್ ಅನ್ನ ಕ್ಲೀನ್ ಆಗಿ ತೆಗೆದು ರಟ್ಟನ್ನ ತೆಗೆದು ಆ ರಟ್ಟನ್ನ ಮೇಣ ಮಾಡಬಹುದು. ನಾವು ಈಗ ನಾವು ಕ್ಯಾಂಡಲ್ ಯೂಸ್ ಮಾಡಬಹುದು, ಅದರಿಂದ ಕಾರ್ಬನ್ ಪ್ರಮಾಣ ಕಡಿಮೆ ಬರ್ತದೆ. ಈ ಕ್ಯಾಂಡಲ್ ಯೂಸ್ ಮಾಡಬಹುದು, ನೆಕ್ಸ್ಟ್ ಬೇರೆ ಮೇಣದ ಶೀಟ್ ಮಾಡ್ಕೋಬಹುದು ಹಾಳೆಯನ್ನು ಯೂಸ್ ಮಾಡಿ. ಈ ಬಾಕ್ಸ್ ಅನ್ನು ಯಾವುದೇ ಒಂದು ಡಿಸೀಸ್ ಏನೋ ಪ್ರಾಬ್ಲಮ್ ಇರಬಹುದು ಅಂತ ಅನಿಸಿದ್ರೆ ನಾವು ಬಿಸಿ ನೀರಲ್ಲಿ ಕುದಿಸಿ ನೆಕ್ಸ್ಟ್ ಯೂಸ್ ಮಾಡ್ತೀವಿ ಬೇರೆ ಬಾಕ್ಸ್ ಕೊಡ್ಬೇಕಂದ್ರೆ. ಆಮೇಲೆ ಮಳೆಗಾಲದ ಒಂದು ನಿರ್ವಹಣೆ ಅಂದ್ರೆ ಏನ್ ಮಾಡಬೇಕು, ಮತ್ತು ಇದಕ್ಕೆ ಮಳೆ ನೀರು ಬೀಳದ ಹಾಗೆ ಹೇಗೆ ಕಾಪಾಡಬಹುದು? ಈಗ ಸರ್, ಮಳೆ ನೀರು ಬೀಳದೇ ಇರುವ ಹಾಗೆ ನಾವು ಪ್ಲಾಸ್ಟಿಕ್ ಕವರ್ ಮಾಡ್ತೀವಿ. ಆ ನಂತರ ಮಳೆಗಾಲದಲ್ಲಿ ಜೇನಿಗೆ ಶತ್ರು ಅಂದ್ರೆ ಈ ಕರ್ಜೀರ್ಗೆ ಹುಳ ಅಂತಾರೆ, ಅದು ತುಂಬಾ ತುಂಬಾ ಪ್ರಮಾಣದಲ್ಲಿ ಹಾನಿ ಮಾಡ್ತದೆ. ಅದೇನು ಅಂದ್ರೆ ಈ ಹುಳಗಳನ್ನು ಹಾರುವಾಗಲೇ ಕ್ಯಾಚ್ ಮಾಡ್ತದೆ, ಮತ್ತೆ ಬಾಕ್ಸ್ ಎದುರುಗಡೆ ಬಂದು ಕ್ಯಾಚ್ ಮಾಡ್ತದೆ. ಅದು ಈ ಹುಳಗಳನ್ನು ತಿನ್ನೋ ಪ್ರಮಾಣ ಜಾಸ್ತಿ ಆದ ತಕ್ಷಣ ಆವಾಗ ಗೂಡಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಹುಳ ಹುಟ್ಟು ಬರುವಂತದ್ದು. ಅವಾಗ ಗೂಡು ವೀಕ್ ಆಗ್ತದೆ, ಅವಾಗ ಗೂಡು ಆಹಾರ ಸಿಗಲ್ಲ. ಇವಾಗ ನಾವು ಗೂಡು ಸ್ಟ್ರಾಂಗ್ ಇಡಬೇಕು ಅಂದ್ರೆ ಆಹಾರವನ್ನು ಕೃತಕ ಆಹಾರ ಮಳೆಗಾಲದಲ್ಲಿ ನಾವು ಜಾಸ್ತಿ ಕೊಡ್ತಾ ಇದ್ರೆ ಈಗ 10 ದಿನಕ್ಕೆ ಒಂದು 800 ml ಈ ಪ್ರಮಾಣದಲ್ಲಿ ಸಕ್ಕರೆ ಪಾಕವನ್ನು ಕೊಟ್ರೆ ಅವಾಗ ಮರಿ ಹುಟ್ಟು ಬರುವ ಪ್ರಮಾಣ ಜಾಸ್ತಿ ಆಗ್ತದೆ. ಅವಾಗ ಗೂಡು ಇಲ್ಲಿ ಏನೇ ಸ್ವಲ್ಪ ಸಮಸ್ಯೆ ಇದ್ರು ತೊಂದರೆ ಆಗಲ್ಲ. ಆ ನಂತರ ಎದುರುಗಡೆ ದ್ವಾರ ಮುಖ ದ್ವಾರನ ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಮಾಡಬೇಕಾಗ್ತದೆ, ಹುಳ ಓಡಾಡ್ಲಿಕ್ಕೆ ಅಷ್ಟೇ ಮಾಡಬೇಕಾಗ್ತದೆ. ಜೇನು ಕುಟುಂಬವನ್ನ ನೀವು ಜೇನು ಪೆಟ್ಟಿಗೆ ಸಹಿತವಾಗಿ ನೀವು ಮಾರಾಟ ಮಾಡ್ತೀರಿ, ವಿಶೇಷವಾಗಿ ತೋಟಗಾರಿಕಾ ಇಲಾಖೆಯ ಯೋಜನೆಯಲ್ಲಿ ನೀವು ಮಾರಾಟ ಮಾಡ್ತೀರಿ. ಮನೆಗೆ ತಂದಂತಹ ಜೇನು ಪೆಟ್ಟಿಗೆಯ ಒಂದು ನಿರ್ವಹಣೆ ಅಂದ್ರೆ ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಅದರ ಬ್ರೂಡ್ ನಲ್ಲಿ 3 ಫ್ರೇಮ್ ಮಾತ್ರ ಇರ್ತದೆ, ಅದರಲ್ಲಿ ಮಾತ್ರ ಹುಳಗಳಿರ್ತವೆ. 4 ಫ್ರೇಮ್ ಇರ್ತದೆ, ಉಳಿದ 4 ಫ್ರೇಮ್ ಖಾಲಿ ಆಗಿರ್ತದೆ. ಅವರ ಒಂದು ಜವಾಬ್ದಾರಿ ಏನು ಅಂತ? ಅದು ನಾವು ಸರ್ ಟ್ರಾನ್ಸ್ಫರ್ ನಮ್ದೇ ಬರ್ತದೆ, ಬೇರೆ ಬೇರೆ ತಾಲೂಕವರಿಗೆ ಈಗ ಹೋಗಿರ್ತೀವಲ್ಲ ಸರ್, ಟ್ರಾನ್ಸ್ಫರ್ ನಾವೇ ತಗೊಂಡು ಹೋಗಿ ಅಲ್ಲಿವರೆಗೆ ಕೊಡ್ತೀವಿ. ಹಾಗೆ ಏನಾಗತ್ತೆ ಅಂದ್ರೆ ಟ್ರಾನ್ಸ್ಫರ್ ಅಲ್ಲಿ ಏನು ಸಮಸ್ಯೆ ಆಗದೇ ಇರೋ ತರ ಹೋಯ್ತೀವಿ, ಯಾವುದೇ ರಾತ್ರಿ ಹೊತ್ತು ಹೋಯ್ತೀವಿ ಸರ್. ಸಮಸ್ಯೆ ಆಯ್ತು ಅಂದ್ರೆ ಅದ್ ನೆಕ್ಸ್ಟ್ ನಾವು ಬೇರೆ ಗೂಡನ್ನ ಅವ್ರಿಗೆ ಕೊಡ್ತೀವಿ. ಇವಾಗ ಟ್ರಾನ್ಸ್ಫರ್ ಅದನ್ನ ಇಡುವಂತ ಜಾಗ ತಂಪು ವಾತಾವರಣದಲ್ಲಿ ಇಡಬೇಕು, ನೆರಳಲ್ಲಿ ಇಡಬೇಕಾಗ್ತದೆ. ಆ ನಂತರ ನಾವು ಅವರಿಗೆ ಟ್ರೈನಿಂಗ್ ಮಾಡಿ ಬಾಕ್ಸ್ ಅನ್ನು ಕೊಡ್ತೀವಿ ಸರ್. ಈಗ ರೈತರು ಸರಿಯಾದ ಟ್ರೈನಿಂಗ್ ಇಲ್ಲದೆ ಬಾಕ್ಸ್ ತಗೊಂಡ್ ಹೋದ್ರೆ ಅದು ನೆಕ್ಸ್ಟ್ ಹಾರೋಗ್ತದೆ, ಆ ನಂತರ ಬೇರೆ ಬೇರೆ ಪ್ರಾಬ್ಲಮ್ ಇಂದ ಹಾರೋಗಿರ್ಬೋದು ಸರ್. ಅದನ್ನ ನೆಕ್ಸ್ಟ್ ನಮ್ಗೆ ಸಮಸ್ಯೆ ಆಗ್ತದೆ. ಈಗ ನಮ್ದು ಹಾರೋಯ್ತು ಸರ್ ಅಂತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡಿ ಬಾಕ್ಸ್ ಕೊಟ್ರೆ ಅವಾಗ ಅವರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಸರ್. ಇರುವೆಗಳು ಬಾರದ ಹಾಗೆ ಯಾವ ರೀತಿ? ವಾಟರ್ ಕಪ್ ಬರ್ತದೆ, ಅದಕ್ಕೆ ಜಸ್ಟ್ ನೀರ್ ಹಾಕಿದ್ರೆ ಬರ್ತದೆ. ಆ ನಂತರ ಇಲ್ಲ ಆಯಿಲ್ ಯೂಸ್ ಮಾಡಬಹುದು. ಆಯಿಲ್ ಅಂದ್ರೆ ಆಯಿಲ್ ಅಲ್ಲಿ ಈ ಹಾರುವಂತ ಮರಿ ಹುಳಗಳು ಆಯಿಲ್ ಬೀಳ್ತದೆ, ಅದೊಂದು ಸಮಸ್ಯೆ ಇದೆ ಸರ್. ಈ ನೀರ್ ಆದ್ರೆ ಸರ್ 2-3 ದಿನಕ್ಕೆ ಆರೋಗ್ಬಿಡ್ತದೆ, ಆಯಿಲ್ ಒಂದು ವಾರ ಆದ್ರೂ ಆರಲ್ಲ, ತಿಂಗಳಾದ್ರೂ ಆರಲ್ಲ, ಆತರ ಸಮಸ್ಯೆ ಇದೆ. ದೂರ ದೂರ ಇಟ್ಟಾಗಂತ ಇಂಥ ಸಮಸ್ಯೆ ಬರ್ತದೆ. ಹಾ ಸರ್, ಹೌದೌದು ಸರ್. ಈಗ ನಮ್ದು ಸುಮಾರು 800 colonies ಇದೆ ಸರ್. ಈಗ ಟೋಟಲ್ ಆಗಿ 90% ಆಗುವಷ್ಟು ಬಾಕ್ಸ್ ಗಳಿಗೆ ಎಲ್ಲ ಸ್ಟ್ಯಾಂಡಿಂಗ್ ಕಪ್ ಬರ್ತದೆ ಸರ್. ಟೋಟಲ್ ಆಗಿ ನಾವು ಯಾವುದೇ ಸಮಯದಲ್ಲಿ ಇರದೇ ಹೋದ್ರು ನೋಡದೆ ಹೋದ್ರು ಇರುವೆ ಬಂದು ಬಾಕ್ಸ್ ನ ನಾಶ ಮಾಡಬಹುದು. ಅದಕ್ಕೋಸ್ಕರ ನಾವು ಎಲ್ಲಾ ಸ್ಟ್ಯಾಂಡಿಗೂ ಹಾಕಿರ್ತೀವಿ ಸರ್ ಕಪ್ನ. ಇವಾಗ ಸರ್ ಒಂದು ಗೂಡಲ್ಲಿ ರಾಣಿ ಇರ್ತದೆ. ಆ ರಾಣಿ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ, ರಾಣಿ ಫೆರಮಿನ್ ಬರ್ತಾ ಇರ್ತದೆ. ಆ ಟೋಟಲ್ ಆಗಿ ಇಡೀ ಗೂಡಿನ ಹುಳಗಳನ್ನು ರಾಣಿ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತದೆ. ಈ ಹೊರಗಡೆ ಆಹಾರ ಏನೇನ್ ಸಿಗುತ್ತದೆ ಅದರ ಮೇಲೆ ಈ ಹುಳಗಳು ರಾಣಿಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತದೆ. ಇವಾಗ ಈ ಈ ವಾತಾವರಣದಲ್ಲಿ ಈ ಹೂ ಆಗ್ತದೆ, ಫ್ಲವರ್ ಆಗ್ತದೆ ಅನ್ನೋದ್ರ ಮೇಲೆ ರಾಣಿ ಮೊಟ್ಟೆ ಇಡ್ತದೆ. ಆ ಒಂದು ಡೈರೆಕ್ಷನ್ ಮೇಲೆ ಒಂದು ದಿನಕ್ಕೆ 500 ರಿಂದ 1,500 ಮೊಟ್ಟೆವರೆಗೆ ಇರ್ತದೆ. ಆರೋಗ್ಯ ಮೀಟಿಂಗ್ ಒಂದೇ ಸಾರಿ ಸರ್, ಲೈಫ್ ಅಲ್ಲಿ ಒನ್ ಟೈಮ್ ಮೀಟಿಂಗ್. ಆನಂತರ ಅದು ಲೈಫ್ ಟೈಮ್ ಅದನ್ನ ಇಟ್ಕೊಂಡಿರ್ತದೆ, ಒಂದೇ ಟೈಮ್ ಮೀಟ್ ಆಗಿರುವಂತದ್ನ ಒಂದೇ ಸಲ. ಸಾಮಾನ್ಯವಾಗಿ ಅದರ ಒಂದು ಆಯುಷ್ಯ ಒಂದು ಒಂದು ಒಂದು 1.5 ವರ್ಷ ಇಲ್ಲ ಸರ್. ಈಗ ರಾಣಿಯ ಆಯುಷ್ಯು ಸುಮಾರು 1-2 ವರ್ಷ ಒಳ್ಳೆ ಸ್ಟ್ರಾಂಗ್ ಯಂಗ್ ಆಗಿರ್ತದೆ. ಆನಂತರ 2 ವರ್ಷದ ನಂತರ ಮೊಟ್ಟೆ ಇಡುವಂತ ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತದೆ. ಈಗ ರಾಣಿಯ ಆಯಸ್ಸು 1-4 ವರ್ಷ ಅಂತ ಹೇಳ್ಬೋದು. ಈಗ ಬದುಕ್ತದೆ, ಜಾಸ್ತಿನೂ ಬದುಕಬಹುದು ಕಡಿಮೆನೂ ಬದುಕಬಹುದು, ಹೇಳಲಿಕ್ಕೆ ಆಗಲ್ಲ ಅದನ್ನ. ಇವಾಗ ಒಂದು ಗಂಡು ಹುಳದ ಆಯಸ್ಸು ಸುಮಾರು 40 ದಿನ ಬರ್ತದೆ, ಅದು ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು. ಅಂದ್ರೆ ಈಗ ರಾಣಿ ವೀಕ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಈಗ ರಾಣಿ ವೀಕ್ ಆಗಿದೆ ಅಂದ್ರೆ ಮೊಟ್ಟೆ ಇಡುವ ಪ್ರಮಾಣ ಕಡಿಮೆ ಆಗ್ತದೆ ರಾಣಿಯಲ್ಲಿ. ಆನಂತರ ಹುಳಗಳು ಆಕ್ಟಿವ್ ಕಡಿಮೆ ಆಗ್ತದೆ. ರಾಣಿ ಈ ರಾಣಿ ಎಷ್ಟು ಆಕ್ಟಿವ್ ಇದೆಯೋ ಅಷ್ಟು ಹುಳಗಳು ಆಕ್ಟಿವ್ ಇರ್ತದೆ ಮೀನು ಇರುವಂತದ್ದು. ಒಟ್ಟಿನಲ್ಲಿ ಈ ಜೇನು ಕೃಷಿಯ ಬಗ್ಗೆ ನಿಮ್ಮ ಒಂದು ಸಲಹೆ ಏನು ಅಂದ್ರೆ, ಇದರ ಒಂದು ಉದ್ಯಮವಾಗಿಯೋ ಅಥವಾ ಒಂದು ಹವ್ಯಾಸವಾಗಿಯೋ ಮುಂದುವರಿಸುವುದಕ್ಕೆ ನಿಮ್ಮ ಒಂದು ಸಲಹೆ ಏನು? ಈಗ ಸರ್ ಮೇನ್ ಏನಾಗಿದೆ ಅಂದ್ರೆ, ಈಗ ಹೊರಗಡೆ ಎಲ್ಲಾ ದೇಶಗಳಿಗೂ ನಾವು ಹೋಲಿಕೆ ಮಾಡಿದ್ರೆ ನಮ್ಮ ದೇಶದ ಜನರು ಭಾರಿ ಕಡಿಮೆ ಪ್ರಮಾಣದಲ್ಲಿ ಜೇನನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಅದು ನಮ್ಮ ಸಮಸ್ಯೆ ಇರುವಂತದ್ದು. ಹೌದೌದು. ಇವಾಗ ನಾವು ಔಷಧಿ, ಈಗ ಆಯುರ್ವೇದಿಕ್ ಔಷಧಿ ಕೊಡಬೇಕಾದ್ರೆ ಪ್ರತಿಯೊಬ್ಬರು ಸುಮಾರು 75% ಅಷ್ಟು ಔಷಧಿಗಳನ್ನು ಜೇನುತುಪ್ಪದಲ್ಲೇ ತಗೊಳ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಜೇನುತುಪ್ಪ ನಾವು ತಿಂದ ತಕ್ಷಣ ನಮ್ಮ ರಕ್ತಕ್ಕೆ ಸೇರ್ಪಡೆ ಆಗ್ತದೆ, ಅದಕ್ಕೋಸ್ಕರ ಜೇನುತುಪ್ಪದಲ್ಲೇ ತಗೊಳ್ರಿ ಅಂತ ಹೇಳ್ತಾರೆ. ಇಲ್ಲಿ ಜೇನುತುಪ್ಪದಲ್ಲಿ ಟೋಟಲ್ ಆಗಿ ಸುಮಾರು 18 ಅಂಶಗಳು ಬರ್ತದೆ. ಅದಷ್ಟು ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದಾಗಿರ್ತದೆ. ಜೇನುತುಪ್ಪ ಸ್ವೀಟ್ ಬರಲ್ಲ, ಜಾಸ್ತಿ ಸ್ವೀಟು ಬರ್ತದೆ, ಕಹಿನೂ ಬರ್ತದೆ, ಎಲ್ಲಾ ತರದ ಜೇನುತುಪ್ಪನು ಬರ್ತದೆ. ಮತ್ತೊಂದು ಏನಿದೆ ಅಂದ್ರೆ, ಕಲರ್ಗಳು ಒಂದೊಂದು ಫ್ಲವರಿಂಗ್ ಸೀಸನ್, ಹೂವಾಗುವಂತ ಸೀಸನ್ ಅಲ್ಲಿ ಒಂದೊಂದ್ ತರ ಜೇನುತುಪ್ಪದ ಕಲರ್ ಬರ್ತದೆ, ವೆರೈಟಿ ವೆರೈಟಿ ಕಲರ್ಸ್ ಬರ್ತದೆ ಸರ್. ಅಂದ್ರೆ ಈ ಜೇನು ಕೃಷಿಯನ್ನು ಕೂಡ ಒಂದು ಉದ್ಯಮವಾಗಿ ಜೊತೆಗೆ ಒಂದು ಹವ್ಯಾಸವಾಗಿ ಕೂಡ ಮುಂದುವರಿಸೋದಕ್ಕೆ ಅವಕಾಶ ಇದೆ. ಹಾ ಇದೆ ಸರ್. ಇವಾಗ ಜೇನುತುಪ್ಪ ನಮ್ಮ ಭಾಗದಲ್ಲಿ 1500 ರಿಂದ 1,000 ರೂಪಾಯಿವರೆಗೆ ಕೆಜಿಗೆ ಮಾರಾಟ ಆಗ್ತದೆ ಸರ್, ಒಳ್ಳೆ ಕ್ವಾಲಿಟಿ ಜೇನುತುಪ್ಪ. ಈಗ ನಮ್ಮ ತಿರುಸಿ ಸಿದ್ದಾಪುರ ಈ ಭಾಗದಲ್ಲಿ ನ್ಯಾಚುರಲ್ ಫಾರೆಸ್ಟ್ ಹನಿ ಅಂದ್ರೆ ಸರ್, ನಾವು ನ್ಯಾಚುರಲ್ ಆಗಿರುವಂತ ಅರಣ್ಯದಲ್ಲಿ ಹೂವಾಗಿರುವಂತದ್ನೇ ನಮ್ಮ ಬಾಕ್ಸ್ ಗಳು ಕಲೆಕ್ಟ್ ಮಾಡ್ಕೊಂಡು ಬರ್ತದೆ. ಯಾಕೆಂದ್ರೆ ಇಲ್ಲಿ ಅಡಿಕೆ ಬೆಳೆ ಇರುವುದು, ಬೇರೆ ಯಾವುದು ಬೆಳೆ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ನ್ಯಾಚುರಲ್ ಹನಿನೇ ಸಿಗೋದ್ರಿಂದ ಹೊರಗಡೆ ನಾವು ಬೇಡಿಕೆ ಜಾಸ್ತಿ ಇರ್ತದೆ. ನಾವು ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವೋ ಅಷ್ಟೇ ಬೇಡಿಕೆನೂ ಜಾಸ್ತಿ, ಸಾಕಷ್ಟು ಟೂರಿಸ್ಟ್ಗಳು ಕೂಡ ಬರ್ತಾರೆ. ಹಾ ಬರ್ತಾರೆ ಸರ್. ಈಗ ಕೆಲವೊಬ್ಬೊಬ್ರು ಅವರಿಗೆ ನಂಬಿಕೆ ಇಲ್ಲದೆ ಇರುವಂತವ್ರು ಅಥವಾ ಈಗ ಜೇನಿನ ತುಪ್ಪನ ಕಲಬೆರಿಕೆ ಮಾಡುವಂತ ಸಾಧ್ಯತೆ ಇರ್ತದೆ ಅಲ್ಲ ಸರ್, ಅಂತವ್ರು ಅಥವಾ ಅವ್ರಿಗೆ ಜೇನು ತುಪ್ಪ ಯಾವ ತರ ತೆಗಿಬೇಕು ತೆಗಿತಾರೆ ಅದನ್ನೆಲ್ಲ ನೋಡುವಂತವ್ರು ನಮ್ಮ ಸೀಸನ್ ನಲ್ಲಿ ಜೇನು ತೆಗೆಯುವಂತ ಸೀಸನ್ ನಲ್ಲಿ ಅವರು ಬಂದು ನಮ್ಮ ಬಾಕ್ಸ್ ಅಲ್ಲಿ ತುಪ್ಪ ತೆಗೆಯುವುದನ್ನೆಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ತುಪ್ಪನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅಲ್ಲೇ ಬಂದು. ಒಳ್ಳೇದು ಬೆನಕ ಅಶೋಕ್ ನಾಯ್ಕ ಅವರೇ, ಜೇನು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡುವಂತಹದ್ದು, ಜೊತೆಗೆ ಜೇನು ಕೃಷಿಯನ್ನ ಒಂದು ಉದ್ಯಮವಾಗಿಯನ್ನು ಕೂಡ ಮಾಡಬಹುದು, ಹಾಗೆ ನೀವು ಜೇನು ಪೆಟ್ಟಿಗೆಯನ್ನ ಜೇನು ಕುಟುಂಬವನ್ನು ಕೂಡ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಿ. ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜೇನು ಕೃಷಿ ಅನುಭವ ಕುರಿತು ಸಿದ್ದಾಪುರದ ಬನಕ ಅಶೋಕ್ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ವಿಶ್ವದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶವು ವಿವಿಧ ಬಗೆಯ ಹವಾಮಾನ ಸ್ಥಿತಿಯನ್ನು ಹೊಂದಿರುವುದರಿಂದ ವೈವಿಧ್ಯಮಯ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಲು ಸಾಧ್ಯವಾಗುತ್ತೆ. ಭಾರತದಲ್ಲಿ ಹಣ್ಣು ಮತ್ತು ತರಕಾರಿಗಳ ವಾರ್ಷಿಕ ಉತ್ಪಾದನೆಯು ಸುಮಾರು 94 ಟನ್ಗಳಷ್ಟಿದೆ. ಈ ಬೆಳೆಗಳು ಕಡಿಮೆ ಜೀವಿತಾವಧಿ ಹೊಂದಿರುವುದರಿಂದ ಶೇಕಡಾ 30-35% ಸಾರಿಗೆ ಮತ್ತು ವಿತರಣೆ ಸಮಯದಲ್ಲಿ ನಾಶವಾಗುತ್ತೆ. ಇನ್ನು ಕೇವಲ ಶೇಕಡಾ 2% ಮಾತ್ರವೇ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಸಂಸ್ಕರಿಸಲಾಗ್ತಾ ಇದೆ. ಈ ಜಾಗತಿಕ ತಾಪಮಾನದ ಅತಿರೇಕ ಏರಿಕೆಯಿಂದ ತಾಜಾ ಹಣ್ಣು ಮತ್ತು ತರಕಾರಿಗಳು ಹಾಳಾಗ್ತಾ ಇದೆ. ಆಹಾರ ಸಂಸ್ಕರಣಾ ಉಪಕರಣಗಳಾದ ರೆಫ್ರಿಜರೇಟರ್, ಕೂಲಿಂಗ್ ಚೇಂಬರ್ಸ್ ಬಳಸಿ ತಾಜಾ ಉತ್ಪನ್ನಗಳ ಜೀವಿತಾವಧಿಯನ್ನು ಕ್ರಮೇಣ ಹೆಚ್ಚಿಸಬಹುದು. ಆದರೆ ಈ ಉಪಕರಣಗಳನ್ನು ಮಾರುಕಟ್ಟೆಯಲ್ಲಿ ಖರೀದಿಸಲು ದುಬಾರಿ ಹಣ ವೆಚ್ಚವಾಗುತ್ತೆ, ಜೊತೆಗೆ ಸದಾ ವಿದ್ಯುತ್ ಒದಗಿಸಬೇಕಾಗುತ್ತೆ. ಅಲ್ಲದೆ ಶೈತ್ಯೀಕರಣದ ಉಪಕರಣದ ಚಲಾವಣೆ ಮತ್ತು ನಿರ್ವಹಣೆ ಕೂಡ ದುಬಾರಿ. ಆದರೆ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ತೋಟದಲ್ಲಿ ಹಣ್ಣು ಮತ್ತು ತರಕಾರಿ ಸಂಗ್ರಹಣೆಗಾಗಿ ಪ್ರಾಯೋಗಿಕ ಮತ್ತು ಕಡಿಮೆ ವೆಚ್ಚದ ಪರ್ಯಾಯ ಮಾರ್ಗವಿದೆ. ಅದುವೇ ಆವಿಯಾಗುವ ಕೂಲಿಂಗ್ ಚೇಂಬರ್ಗಳು, ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು, ಜೀರೋ ಎನರ್ಜಿ ಕೂಲಿಂಗ್ ಚೇಂಬರ್ಸ್. ಇದು ಆವಿಯಾಗುವ ತಂಪಾಗಿಸುವಿಕೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ಪ್ರಥಮವಾಗಿ 1983ರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇದನ್ನ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಸ್ಥಳೀಯವಾಗಿ ಲಭ್ಯವಿರುವಂತಹ ಕಚ್ಚಾ ವಸ್ತುಗಳಾದ ಇಟ್ಟಿಗೆಗಳು, ಮರಳು, ಬಿದಿರು, ಒಣಹುಲ್ಲು, ಸೆಣಬಿನ ಬಟ್ಟೆ ಇತ್ಯಾದಿಗಳನ್ನು ಬಳಸಿಕೊಂಡು ಚೇಂಬರ್ಗಳನ್ನು ಸುಲಭವಾಗಿ ನಿರ್ಮಿಸಬಹುದು. ದಿನಕ್ಕೆ 1-3 ಬಾರಿ ಕೋಣೆಗಳಿಗೆ ನೀರು ಹಾಕಲು, ಕೋಣೆಗಳನ್ನು ನೆರಳಿನ ಮತ್ತು ಚೆನ್ನಾಗಿ ಗಾಳಿ ಇರುವ ಪ್ರದೇಶಗಳಲ್ಲಿ ಇರಿಸಲು ಅನುಕೂಲವಿದ್ದರೆ ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತವೆ. ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು ವಿದ್ಯುತ್ ಬಳಕೆಯಿಲ್ಲದೆ ಹಣ್ಣು ಮತ್ತು ತರಕಾರಿಗಳನ್ನು ತಾಜಾವಾಗಿಡಲು ಸರಳ ಹಾಗೂ ಅಗ್ಗದ ಮಾರ್ಗವಾಗಿ ಪರಿಣಾಮಕಾರಿಯಾಗಿದೆ. ಮೇಲ್ಮೈಯಿಂದ ನೀರಿನ ಆವಿಯಾಗುವಿಕೆಯ ಶಾಖವನ್ನು ತೆಗೆದುಹಾಕಿ ತಂಪಾಗಿಸುವ ಪರಿಮಾಣವನ್ನು ಉಂಟುಮಾಡುತ್ತೆ. ಇದು ತರಕಾರಿ ಶೇಖರಣಾ ಜೀವಿತಾವಧಿಯನ್ನು ಕೂಡ ಸುಧಾರಿಸುತ್ತೆ. ಸಾಮಾನ್ಯವಾಗಿ ಮನೆಯ ಮಣ್ಣಿನ ಮಡಕೆ ಕೂಲರ್ಗೆ ಹೋಲಿಸಿದರೆ ಈ ಚೇಂಬರ್ಗಳು ಹೆಚ್ಚು ದೊಡ್ಡದಾಗಿವೆ ಮತ್ತು ಅದರಿಂದ ದೊಡ್ಡ ಉತ್ಪಾದನಾ ಪ್ರಮಾಣಗಳು, ಕೃಷಿ ಗುಂಪುಗಳು, ಕೃಷಿ ಸಹಕಾರಿಗಳನ್ನು ಹೊಂದಿರುವ ರೈತರಿಗೆ ಹೆಚ್ಚು ಅನುಕೂಲ. ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಯನ್ನು ನಿರ್ಮಿಸಲು ಇಟ್ಟಿಗೆಗಳಿಂದ ಸರಿಸುಮಾರು 165 cm ಇಂಟು 115 cm ಅಡಿಪಾಯವನ್ನು ಮಾಡಬೇಕು. ಅಗತ್ಯವಿರುವ ಶೇಖರಣಾ ಪರಿಮಾಣದ ಪ್ರಕಾರ ಆಯಾಮಗಳನ್ನು ಬದಲಿಸಬಹುದು. ಗೋಡೆಗಳ ನಡುವೆ 7.5 cm ಅಗಲದ ಕುಳಿಯನ್ನು ಬಿಟ್ಟು ಸುಮಾರು 67.5 cm ಎತ್ತರದಲ್ಲಿ ಡಬಲ್ ಗೋಡೆಯನ್ನು ನಿರ್ಮಿಸಬೇಕು. ಎರಡು ಕೋಣೆಯ ಗೋಡೆಗಳನ್ನು ನೀರಿನಿಂದ ತೇವಗೊಳಿಸಬೇಕು. ಎರಡು ಗೋಡೆಗಳ ನಡುವಿನ ಕುಳಿಯನ್ನು ಒದ್ದೆಯಾದ ಮರಳಿನಿಂದ ತುಂಬಿಸಿ ಸಾಧ್ಯವಾದರೆ ಹತ್ತಿರದ ನದಿಯ ಮರಳನ್ನು ಬಳಸಬಹುದು. ಇದು ಉತ್ತಮ. ಮರದಿಂದ ಚೌಕಟ್ಟನ್ನು ಅಡಿಪಾಯ ಗಾತ್ರದಷ್ಟು ಮಾಡಿ 115 cm ನಂತರದ ಮರದ ಚೌಕಟ್ಟನ್ನು ಒಣಹುಲ್ಲು ಅಥವಾ ಚೀಲದಿಂದ ಮುಚ್ಚಿ ಹಗ್ಗ ಅಥವಾ ಹುರಿಯಿಂದ ಇದನ್ನು ಸುರಕ್ಷಿತಗೊಳಿಸಬೇಕು. ಚೇಂಬರ್ ಒಳಗೆ ತಂಪಾದ ಗಾಳಿಯನ್ನು ಇರಿಸಿಕೊಳ್ಳಲು ಆವಿಯಾಗುವ ಕೂಲಿಂಗ್ ಚೇಂಬರ್ಗಳ ಮೇಲೆ ಕವರ್ಗಳನ್ನು ಹಾಕಬೇಕು. ರೈತರು ತಾವು ಬೆಳೆದಿರುವ ಉತ್ಪನ್ನಗಳನ್ನು ಬುಟ್ಟಿಗಳಲ್ಲಿ ಚೇಂಬರ್ಗಳಲ್ಲಿ ಸಂಗ್ರಹಿಸಿ ಕ್ರೇಟ್ಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಬೇಕು. ಬಿದಿರು, ಮರ ಅಥವಾ ಫೈಬರ್ ಬೋರ್ಡ್ ಪೆಟ್ಟಿಗೆಗಳನ್ನು ಬಳಸಬೇಡಿ, ಏಕೆಂದರೆ ಇವುಗಳ ತೇವಾಂಶದಿಂದ ಹಣ್ಣು ಮತ್ತು ತರಕಾರಿ ಹಾಳಾಗುತ್ತವೆ. ಹಣ್ಣು ಮತ್ತು ತರಕಾರಿಗಳ ಬುಟ್ಟಿಗಳನ್ನು ಸಾಗಿಸುವಾಗ ಮತ್ತು ವಿತರಿಸುವಾಗ ಅವುಗಳ ಮೇಲೆ ಸ್ಪಷ್ಟವಾದ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕೋದ್ರಿಂದ ಹಣ್ಣು ಮತ್ತು ತರಕಾರಿಗಳ ಜೀವಿತಾವಧಿಯನ್ನು ಹೆಚ್ಚಿಸಬಹುದು. ಆವಿಯಾಗುವ ಕೂಲಿಂಗ್ ಚೇಂಬರ್ಗಳನ್ನು ಚೆನ್ನಾಗಿ ನೆರಳು ಇರುವ ಪ್ರದೇಶಗಳಲ್ಲಿ ನಿರ್ಮಿಸದಿದ್ದರೆ ನೆರಳು ಒದಗಿಸಲು ಶೆಡ್ ಅನ್ನು ನಿರ್ಮಿಸಬೇಕಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಚೇಂಬರ್ಗಳಿಗೆ ನೀರು ಹಾಕಬೇಕು. ಅಲ್ಲದೆ ಪ್ಲಾಸ್ಟಿಕ್ ಪೈಪ್ಗಳು, ಮೈಕ್ರೋಟ್ಯೂಬ್ಗಳನ್ನು ಓವರ್ ಹೆಡ್ ನೀರಿನ ಮೂಲಕ್ಕೆ ಜೋಡಿಸಿ ಡ್ರಿಪ್ ವ್ಯವಸ್ಥೆಯನ್ನು ನಿರ್ಮಿಸಬಹುದು. ಇದನ್ನು ಯಾರು ಬೇಕಾದರೂ ನಿರ್ಮಿಸಬಹುದು. ಯಾಂತ್ರಿಕ ಅಥವಾ ವಿದ್ಯುತ್ ಶಕ್ತಿಯ ಅಗತ್ಯ ಇರುವುದಿಲ್ಲ. ಸಣ್ಣ ರೈತರಿಗೆ ಕೆಲವು ದಿನಗಳವರೆಗೆ ಉತ್ಪನ್ನಗಳನ್ನು ಶೇಖರಿಸಿಡಲು ಒಳ್ಳೆಯದು. ಹೀಗಾಗಿ ತ್ವರಿತ ಮಾರಾಟವನ್ನು ಕೂಡ ತಪ್ಪಿಸಬಹುದು. ಮನೆಯ ತಾಜಾ ಕೃಷಿ ಉತ್ಪನ್ನಗಳ ಸಂಗ್ರಹಣೆಗೆ ಇದು ಸೂಕ್ತ. ಮೊಸರು, ಹಾಲು, ಬೇಯಿಸಿದ ಆಹಾರಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸಿಡಲು ಅನುಕೂಲವಾಗುತ್ತೆ. ಅಣಬೆ ಬೇಸಾಯಕ್ಕೆ ರೇಷ್ಮೆ ಹುಳುಗಳನ್ನು ಸಾಕಲು ಮತ್ತು ಜೈವಿಕ ಗೊಬ್ಬರಗಳ ಶೇಖರಣೆಗೂ ಕೂಡ ಇದು ಅನುಕೂಲ. ತಾಜಾ ಕೃಷಿ ಉತ್ಪನ್ನಗಳ ನಷ್ಟವನ್ನು ಕಡಿಮೆ ಮಾಡೋದಲ್ಲದೆ ಕಡಿಮೆ ಸಮಯದಲ್ಲಿ ನಿರ್ಮಾಣದ ಹಣವನ್ನು ಸಹ ಭರಿಸುತ್ತೆ. ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳನ್ನು ತಂಗಾಳಿ ಬೀಸುವ ಸ್ಥಳದಲ್ಲಿ ನಿರ್ಮಿಸಬೇಕು. ಎತ್ತರದ ಸ್ಥಳದಲ್ಲಿ ನಿರ್ಮಿಸುವುದರಿಂದ ನೀರು ನಿಲ್ಲುವುದನ್ನು ತಪ್ಪಿಸಬಹುದು. ಕೋಣೆಯನ್ನು ನಿರ್ಮಿಸಲು ಉತ್ತಮ ಮುರಿಯದ ಇಟ್ಟಿಗೆಗಳನ್ನು ಬಳಸಬೇಕು. ಮರಳು ಸ್ವಚ್ಛವಾಗಿರಬೇಕು ಮತ್ತು ಸಾವಯವ ಪದಾರ್ಥಗಳು, ಮಣ್ಣು ಇತ್ಯಾದಿಗಳಿಂದ ಮುಕ್ತವಾಗಿರಬೇಕು. ಇಟ್ಟಿಗೆಗಳು ಮತ್ತು ಮರಳನ್ನು ನೀರಿನಿಂದ ಒದ್ದೆ ಇಡಬೇಕು. ಖಾಲಿ ಕೋಣೆಯಲ್ಲಿ ಆಗಾಗ ಅನುಮೋದಿತ ಶಿಲೀಂದ್ರನಾಶಕ ಮತ್ತು ಕೀಟನಾಶಕದಿಂದ ಸಿಂಪಡಣೆಯನ್ನು ಮಾಡಬೇಕು. ಹಾಳಾದ ಅಥವಾ ಕೊಳೆತ ರೋಗಗ್ರಸ್ತ ಕೃಷಿ ಉತ್ಪನ್ನಗಳನ್ನು ಆಗಾಗ ಬೇರ್ಪಡಿಸ್ತಾ ಇರಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಮಾನಸಿಕ ಆರೋಗ್ಯ ತೊಂದರೆ ಯಾರಿಗೆ ಬೇಕಾದರೂ ಬರಬಹುದು, ಆದರೆ ದೆವ್ವ, ಭೂತ, ಜಾತಕ ದೋಷದಿಂದ ಬರೋದಿಲ್ಲ. ಕಾರಣ ಮೆದುಳಿನಲ್ಲಿ ಆಗುವ ನ್ಯೂರೋಕೆಮಿಕಲ್ಸ್ ಅಂದರೆ ನರವಾಹಕಗಳು, ಸೆರೋಟೋನಿನ್, ಡೋಪಮಿನ್, ಇವುಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ತೊಂದರೆ ಬರಬಹುದು. ಮಾನಸಿಕ ತೊಂದರೆಗಳಿದ್ದಲ್ಲಿ ಟೆಲಿಮನಸ್ 144116ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನ ಪಡೆಯಿರಿ. ಪ್ರಕಟಣೆ ರಾಷ್ಟೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ.

ತಳ ತಾಳ ತಳಿಸುವ ಮುರಿಯೂ ಹಿಂಬಾಳೆ ಬಂದಿ ಬೆಡಗಿನಿಂದಲೆಯಿಟ್ಟು ಬರುವ ಜನಕಿಯನು ಬರದಿ ನೋಡಿದಾಳೆ ಕೌಸಲೆ ಕಾಲಲಂದಿಗೆ ಗಜ್ಜೆ ಕಿರುಪಿಲ್ಲಿ ಪೋಡಾಗವು ಬೆರಳಿಗೆ ಒಪ್ಪುವ ಹರಳಿ ನುಂಗೋರವು ಗೈಲು ಗೈಲೆನ್ನುವ ಗಗ್ಗರಗಳನಿಟ್ಟು ಸೊಬಗಿನಿಂದಲೆಯಿಟ್ಟು ಬರುವ ಜನಕಿಯನು ಚಂದವ ನೋಡಿದಾಳೆ ಕೌಸಲೆ ತಾವರೆಯಂತೆ ಪೋಲ್ವ ಮುಖ ಕಮಾಲಕ್ಕೆ ತಕ್ಕ ಮೂಗುತೆ ಕರವುಲಾಕುಗಳು ತಾವರೆಯಂತೆ ಪೋಲ್ವ ಮುಖ ಕರಿಸಿನ ಹಚ್ಚಿ ಸಾವಿತ್ರಿ ಹೇ ಸಾರೇಳಿ ಕುಂಕುಮವನಿಟ್ಟ ಪುಣ್ಯವಂತೆಯ ನೋಡಿದಾಳೆ ಕೌಸಲೆ ಅಂಗೈಯರಗಿಣಿ ಬಾರೆ ಮುಂಗೈಯ ಪೌಸೆ ಬಾರೆ ಸೀತಾಪತಿ ರಾಮನ ಅರಸಿನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪ್ರೀತಿಯುಳ್ಳ ನಿಧಿಯೇ ನೀ ಬಾರೆನು ತಲೆ ಪ್ರೀತಿಯಲ್ಲಿ ನೋಡಿದಾಳೆ ಕೌಸಲೆ ಅಂಬಾರದೊಳಾಡುವ ನಿಂಬೆಯ ಹಣ್ಣೆ ಬಾರೆ ಇಂದೆನ್ನ ಮಗನ ಅರಸಿನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪುಣ್ಯುಳ್ಳ ನಿಧಿಯೇ ನೀ ಬಾರೆನು ತಲೆ ಪ್ರೀತಿಯಲ್ಲಿ ನೋಡಿದಾಳೆ ಕೌಸಲೆ ಪಾದವ ತೊಳೆದರು ಶ್ರೀ ಹರಿಯ ಪಾದವ ತೊಳೆದರು ಶ್ರೀ ಹರಿಯ ಮನ ಮೋದದಿಂದಲೇ ನಾರಿಯಾರು ಬೇಗ ಪಾದವ ತೊಳೆದರು ಶ್ರೀ ಹರಿಯ ಗಂಧ ಚಂದನ ಮೋದಲಾದ ಪರಿಮಳ ದ್ರವ್ಯ ಚಂದದಿಂದಲೇ ಕೂಡಿಸಿ ಜಲವ ಮಂದರೋದರನ ಪಾದವನತಿ ಹರುಷದಿ ಮಂದಗಮನೆಯರು ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯಾರು ಬೇಗ ಪಾದವ ತೊಳೆದರು ಶ್ರೀಹರಿಯ ವಸುದೇವ ದೇವಕಿ ಸೂತನಾಗಿ ಜನಿಸಿಯೇ ವಸುದೇಯ ಭಾರವ ನೀಳುಹಿಸಿದ ಅಸುರಾರಿ ಹರಿ ಶ್ರೀ ಮುರಳಿ ದರನ ಪಾದ ಕುಸುಮಾಕ್ಷಿಯರೆಲ್ಲ ತೋಳೆದರಾಗ ಪಾದವ ತೋಳೆದರು ಶ್ರೀಹರಿಯ ಮನಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀಹರಿಯ ಕೊಡವಿ ಪಾಲಕ ಹರಿ ಸಡಗರದಿಂದಲೇ ಒಡಗೂಲಿ ಪರಿವಾರದಿಂದಿರಲು ಕಡಲಶಯ